காத்தீரதை நின்ற சுயதி வர ஞாரே பேடம்மையா துங்கா தீரதை நின்ற சுயதி வர ஞாரே பேடம்மையா துங்கா தீரதை நின்ற சுயதி வர ஞாரே பேடம்மையா சங்கீத பிரிய மங்கள சுகுணி சங்கீத பிரிய மங்கள சுகுணி தரங்க முனி குரோ ಸುಮುಖ ಹಣೆಯಲ್ಲಿ ತಿಲಕ ನಾಮಗಳು ಬೇಡಮ್ಮಯ್ಯ ಜಲಜಮಣಿ ಕೊರಳು ತುಳಸಿಯ ಮಾಲೆಗಳು ಬೇಡಮ್ಮಯ್ಯ ಸುಲಲಿತ ದಂಡಕ ಮಂಡಲವನ್ನು ಧರಿಸಿದನೆ ಬೇಡಮ್ಮಯ್ಯ ಶುಲ್ಲ ಹಿರಣ್ಯಕನಲ್ಲಿ ಜನಿಸಿದ ಪ್ರಹ್ಲಾದನು ತಾನಿಲ್ಲಿ ಘನಮ್ಮ ತುಂಗಾ ತೀರದಿ ನಿಂದ ಸುಯತಿ ವರಜಾರೆ ಬೇಡಮ್ಮಯ್ಯ ತುಂಗಾ ತೀರದಿ ನಿಂದ ಸುಯತಿ ವರಜಾರೆ ಬೇಡಮ್ಮಯ್ಯ ಸಂಗೀತ ಪ್ರಿಯ ಮಂಗಲ ಸುಗುಣಿತ ರಂಗ ಮುನಿ ಕುಲೋ ತುಂಗಾ ಕಡಮ್ಮ ತುಂಗಾ ತೀರದಿ ನಿಂದ ಸುಯತಿ ವರಜಾರೆ ಶುಭಕುತಿಯಲಿಂದ ಬೇಡಮ್ಮಯ್ಯ ವಂದಿಸಿ ಭಜಿಸುವ ಭೂಸುರರು ಬಲುಗಂದ ಬೇಡಮ್ಮಯ್ಯ ಚಂದದಲಂಕೃತಿಯಿಂದ ಭೂಮಿ ಸುರರಿಂದ ಬೇಡಮ್ಮಯ್ಯ ಹಿಂದೆ ವ್ಯಾಸ ಮುನಿ ಎಂದೆನಿಸಿದ ಹಿಂದೆ ವ್ಯಾಸ ಮುನಿ ಎಂದೆನಿಸಿದ ಕರ್ಮಂದಿಗಳರ ಸಖ ಸಂಗೀತ ಪ್ರಿಯ ಮಂಗಲ ಸುಗುಣಿತ ರಂಗ ಮುನಿ ಕುಲೋ ತುಂಬಾ ಕಡಮ್ಮ ಕಾತೀರದಿ ನಿಂದ ಸುಯತಿ ಬರಜಾರೆ ಅಭಿನವ ಜನಾರ್ದನ ವಿಠಲನ ಧ್ಯಾನಿಸುವ ಬೇಡಮ್ಮಯ್ಯ ಅಭಿನವ ಜನಾರ್ದನ ವಿಠಲನ ಧ್ಯಾನಿಸುವ ಬೇಡಮ್ಮಯ್ಯ ಅಭಿವಂದಿ ಪರಿಗೆ ಅಖಿಲಾರ್ಥವ ಸಲ್ಲಿಸುವ ಬೇಡಮ್ಮಯ್ಯ ನಭಮಣಿಯಂತದಿ ಭೂಮಿಯಲ್ಲಿ ರಾಜಿಸುವ ಬೇಡಮ್ಮಯ್ಯ ಶುಭ ಗುಣ ನಿಧಿ ಶ್ರೀರಾಘವೇಂದ್ರಯತಿ ಶುಭ சுயதி வர யாரே ஏடம்மையா உங்காதீரதி நித்த சுயதி வர யாரே ஏடம்மையா துங்காதீரதி துங்காதீரதி துங்காதீரதி துங்காதீரதி துங்காதீரதி துங்காதீரதி துங்காதீரதி துங்காதீரதி துங்காதீரதி நித்த சுயதி வர யாரே